9489 8555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕೃಷಿರಂಗದಲ್ಲಿ ಚಿನ್ನದ ಗೆಂಡೆ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಪ್ರಸಾರವಾಗಲಿದೆ. ಪ್ರಾಯೋಜಕರು ಹಾಸನದ ಗ್ರೀನ್ ಇನ್ನೋವೇಷನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ. ಆಲೂಗಡ್ಡೆ ಬಲಿಯುವ ಸಂದರ್ಭದಲ್ಲಿ ಬೆಳೆ ನಿರ್ವಹಣೆ ಹಾಗೂ ಮಾರಾಟ, ಈ ಕುರಿತು ಸಂವಾದ ಪ್ರಸಾರವಾಗಲಿದೆ. ಭಾಗವಹಿಸುತ್ತಾರೆ ಹಾಸನದ ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆಯ ತಾಂತ್ರಿಕ ಸಲಹೆಗಾರರಾದ ಎಸ್ಎಂ ಮಂಜುನಾಥ್ ಹಾಗೂ ಹಾಸನ ತಾಲೂಕು ಹೊನ್ನಾವರ ಗ್ರಾಮದ ಕೃಷಿಕ ನಾಗರಾಜ್, ನಿರ್ಮಾಣ ಎನ್ ಕೇಶವಮೂರ್ತಿ. ಚಿನ್ನದ ಗೆಡ್ಡೆ ಅನ್ನ ಬೆಳೆಯೋ ಈ ಮಣ್ಣು ಮನುಜರ ಪಾಲಿನ ನಿಜ ಹೊನ್ನು, ಅನ್ನ ಬೆಳೆಯೋ ಈ ಮಣ್ಣು ಮನುಜರ ಪಾಲಿನ ನಿಜ ಹೊನ್ನು. ತುತ್ತು ಕೊಡುವ ಭೂತಾಯ ಒಡಲಿಗೆ ಕುತ್ತು ತರಬೇಡಿ ವಿಷವಿಕ್ಕಿ. ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಗ್ರೀನ್ ಇನ್ನೋವೇಷನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ ಹಾಸನ. ಗ್ರೀನ್ ಇನ್ನೋವೇಷನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ ಹಾಸನ. ಆಲೂಗೆಡ್ಡೆ ರೈತರಿಗೆ ಸೂಕ್ತ, ಸಮಗ್ರ ಮತ್ತು ವೈಜ್ಞಾನಿಕ ತಂತ್ರಜ್ಞಾನಗಳ ಬಗ್ಗೆ ನಿರಂತರ ಪ್ರಾಯೋಗಿಕ ತರಬೇತಿ ಮತ್ತು ಸಹಕಾರ. ಆಲೂಗೆಡ್ಡೆ ಬೆಳೆಗೆ ಸಂಬಂಧಿಸಿದ ಎಲ್ಲಾ ಪಾಲುದಾರರ ಸಮನ್ವಯತೆ ಮೂಲಕ ಆಲೂಗೆಡ್ಡೆ ಬೆಳೆಗಾರರ ಇಳುವರಿ ಮತ್ತು ಆದಾಯ ಹೆಚ್ಚಿಸುವುದು, ಮಹಿಳೆ ಮತ್ತು ಯುವಕರ ಸಕ್ರಿಯ ಭಾಗವಹಿಸುವಿಕೆ ಮೂಲಕ ಸಮಗ್ರ ಅಭಿವೃದ್ಧಿ, ರೈತ ಅಧ್ಯಯನ ಗುಂಪುಗಳ ಮೂಲಕ ಆಲೂಗೆಡ್ಡೆ ರೈತರ ಸಂಘಟನೆ ಮತ್ತು ಸಬಲೀಕರಣ, ರೈತರಿಂದ ರೈತರಿಗಾಗಿ ರೈತರ ಸ್ವಾವಲಂಬನೆಗಾಗಿ ರೈತ ಉತ್ಪಾದಕ ಕಂಪನಿಗಳ ರಚನೆ, ರೈತ ಉತ್ಪಾದಕ ಕಂಪನಿಗಳ ಮೂಲಕ ಗುಣಮಟ್ಟದ ಬಿತ್ತನೆ ಗೆಡ್ಡೆ, ಇತರೆ ಬೆಳೆಗಳ ಬಿತ್ತನೆ ಬೀಜ, ಗೊಬ್ಬರ, ಔಷಧಿಗಳನ್ನು ಸೂಕ್ತ ಸಮಯದಲ್ಲಿ ಹಳ್ಳಿಗಳಿಗೆ ನೇರವಾಗಿ ಸರಬರಾಜು. ಗ್ರೀನ್ ಇನ್ನೋವೇಷನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ ಹಾಸನ. ಕೇಳಿ ಕಾರ್ಯಕ್ರಮ ಚಿನ್ನದ ಗೆಡ್ಡೆ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಚಿನ್ನದ ಗೆಂಡೆ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಬಲಿಯುವ ಸಂದರ್ಭದಲ್ಲಿ ಬೆಳೆ ನಿರ್ವಹಣೆ, ಈ ಕುರಿತಂತೆ ಸಂವಾದವನ್ನು ಪ್ರಸಾರ ಮಾಡುತ್ತಿದ್ದೇವೆ. ಭಾಗವಹಿಸುತ್ತಿದ್ದಾರೆ ಹಾಸನದ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆಯ ತಾಂತ್ರಿಕ ಸಲಹೆಗಾರರಾದ ಎಸ್ಎಂ ಮಂಜುನಾಥ್ ಹಾಗೂ ಹಾಸನ ತಾಲೂಕು ಹೊನ್ನಾವರ ಗ್ರಾಮದ ಕೃಷಿಕ ನಾಗರಾಜ್. ಬನ್ನಿ ಕೇಳೋಣ ಚಿನ್ನದ ಗೆಂಡೆ. ನಾಗರಾಜ್ ಅವರೇ ನಮಸ್ಕಾರ. ನಮಸ್ಕಾರ. ಮಂಜುನಾಥ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ಜಮೀನಿದೆ ನಾಗರಾಜ್ ಅವರೇ? 2 ಎಕರೆ ಇದೆ. ಏನೇನು ಬೆಳೆ ಬೆಳೀತೀರಿ? ಆಲೂಗೆಡ್ಡೆ, ಜೋಳ, ಶುಂಠಿ. ಎಷ್ಟು ವರ್ಷದ ಅನುಭವ ಇದೆ ಆಲೂಗೆಡ್ಡೆ ಬೇಸಾಯದಲ್ಲಿ? 8 ವರ್ಷದಲ್ಲೇ ಅನುಭವ. ಯಾವ ರೀತಿ ಆಲೂಗೆಡ್ಡೆ ಬೇಸಾಯ ಮಾಡ್ತೀರಿ? ಮೊದಲು ಸಿಂಗಲ್ ನೇಗಿಲು ಹಾಕ್ತೀವಿ, ಆಮೇಲೆ 5 ನೇಗಿಲು ಹೊಡೆದು ಕಂಟಿಮೀಟ್ರ್ ಹೊಡೆದು ಸಣ್ಣ ಮಣ್ಣು ಮಾಡಿಬಿಡ್ತೀವಿ. ಆಮೇಲೆ ಇದು ನಾರಿಂದು ಅಪ್ಚಣಿ ಬೀಜ ಅಂತ ಬರುತ್ತೆ, ಹಸಿರೆಲೆ ಗೊಬ್ಬರ ಮಾಡ್ತೀವಿ. ಕುಡಿಕೆ ಗೊಬ್ಬರ ಹೊಡಿಬೋದು, ಹೊಡಿತೀವಿ. ಕುಡಿಕೆ ಗೊಬ್ಬರ ಹೊಡೆಯೋಕ್ಕಿಲ್ಲದೆ ಇದ್ದರು ಅಪ್ಚಣಿ ಬೀಜ ಚೆಲ್ತೀವಿ 1 ತಿಂಗಳು ಮುಂಚೆ. ಅದು ಬೆಳೆಯುತ್ತೆ, ಬೆಳೆದು ಒಂದು ಮಂಡದ್ದು ಬೆಳೆದಾದ್ಮೇಲೆ ಅದ ರೋಟ್ರಿ ಓಡಿಸ್ತೀವಿ. ರೋಟ್ರಿ ಓಡಿಸ್ತೀವಿ, ಏನು ಮಾಡುತ್ತದು, ತಿಪ್ಪೆ ಗೊಬ್ಬರಕ್ಕಿಂತ ಡಬ್ಬಲ್ಲು ಆಗುತ್ತೆ ಇದರಲ್ಲಿ. ಹಾಗೆ ಬೆಳೆದು 1 ತಿಂಗಳ ಮೇಲೆ ಬೀಜ ತಂದುಬಿಟ್ಟು ಬೀಜ ಮನೆಯಲ್ಲಿ 15 ದಿವಸ ಹರಕ್ಕಿಡ್ತೀವಿ. ಅದರಲ್ಲಿ ಬೀಜ ಉಪಚಾರ ಮಾಡ್ತೀವಿ, ಮೊಳಕೆ ಬಂದಿರುತ್ತೆ. ಅದೇನು ಮಾಡುತ್ತೆ ಅಂದರೆ ಮೊದಲು ಒಂದೊಂದು ಒಂದೊಂದು ಮೊಳಕೆ ಹೊಡೆಯುತ್ತೆ ಉದ್ದಾಗಿ, ಅದನ್ನೇ ನಾಟಿ ಮಾಡಿದರೆ ಒಂದೊಂದೇ ಸಸಿ ಹುಟ್ಟುತ್ತೆ, ಆಲೂಗಡ್ಡೆ ಚೆನ್ನಾಗಲ್ಲ. ಆಗೇನು ಮಾಡ್ತೀವಿ, ಅದ ಒಂದೊಂದು ಮೊಳಕೆ ಮುರಿದಾಕ್ತೀವಿ. ಮುರಿದಾಕ್ತಾಗ ಏನು ಮಾಡುತ್ತೆ, ಇದ್ಬದ್ದೆಲ್ಲ ಹೊಡೆಯುತ್ತೆ, ನಾಲ್ಕು ಐದು ಮೊಳಕೆ ಒಂದ್ಸಲ ಹೊಡೆಯುತ್ತೆ. ಆಗ ಅದ M45 ಅಂತ ಅದ ತಗೊಬಂದು ಕ್ಯಾನಿಗೆ ತುಂಬಿಕೊಂಡು ಸ್ಪ್ರೇ ಮಾಡ್ತೀವಿ ಆಲೂಗಡ್ಡೆಗೆ. ಆಗ ಅದ ಪೀಸ್ ಮಾಡಿಬಿಟ್ಟು ಮೊಳಕೆ ಆಯ್ದ ತಗೊಂಡು ಹೋಗ್ಬಿಟ್ಟು ನಾಟಿ ಮಾಡ್ತೀವಿ. ನಾಟಿ ಮಾಡಿಬಿಟ್ಟು ಅದಕ್ಕೆ ಸಾಲುಡೇಕ್ಕಿಂತ ಮುಂಚೆ ಎರಡು ಮೂಟೆ ಪೊಟಾಶು, ಒಂದು ಮೂಟೆ DAP, ಎರಡು ಮೂಟೆ ಸೆಟ್ರೇಟು, ಅದು ಹಾಕಿಬಿಟ್ಟು ಆಲೂಗಡ್ಡೆ ನಾಟಿ ಮಾಡ್ತೀವಿ. ಅದರಲ್ಲಿ ಜೋರಾಗಿ ದಿಂಡೇರಿಸಿ ಆರಂಭ ಮಾಡಿಸಿದ್ರೆ ಬೆಳೆ ಚೆನ್ನಾಗಿ ಬರುತ್ತೆ. ಕೊನೆಯ ಸಲ ಒಂದ್ಸಲ ನೇಗಿಲು ಹೊಡಿಬೇಕು ಅದಕ್ಕೆ ಮಣ್ಣು ಮುಚ್ಚಿಕೊಳ್ಳಂಗೆ. ಆಗ ಏನು ಮಾಡುತ್ತೆ, ಚೆನ್ನಾಗಿ ಬರುತ್ತೆ. ನೀವು ಹಿಂದೆನೂ ಇದೇ ಥರ ಆಲೂಗಡ್ಡೆ ಬೆಳೀತಾ ಇದ್ರಾ ಅಥವಾ ಇತ್ತೀಚೆಗೆ ಏನಾದರೂ ವಿಧಾನವನ್ನು ಬದಲಾವಣೆ ಮಾಡಿಕೊಂಡಿದ್ದೀರಾ? ಹಿಂದೆ ನಮ್ಗೆ ಇದು ಯಾವುದೂ ಗೊತ್ತಿರಲ್ಲ. ಹಿಂದೆ ಬರೀ ಟ್ರ್ಯಾಕ್ಟ್ರಿ ಕಲ್ಟಿವೇಟ್ರಲ್ಲಿ ಐದು ನೇಗಿಲಲ್ಲಿ ಎರಡು ಉಕ್ಕೆ ಓಡಿಸುವು, ತಗೊಂಡಾಗ ಹಾಕುವು, ಬೆಳೆ ಹಾಕುವು, ಯಾವ ಗೊಬ್ಬರ ಹಾಕೋದು ಅಂತ ಗೊತ್ತಿರಲ್ಲ, ಯಾವ ಔಷಧಿ ಹೊಡೆಯೋದು ಅಂತ ಗೊತ್ತಿರಲ್ಲ. ಯಾವ್ದೋ ಒಂದು ಹಾಕುವು, ಆ ಗೊಬ್ಬರದ ಅಂಗಡಿ ಔಷಧಿ ಅಂಗಡಿಯವ್ರನ್ನ ಹೋಗಿ ಕೇಳುವು, ಯಾವುದೋ ಒಂದು ಔಷಧಿ ಕೊಡೋರು, ಅದು ತಗೊಬಂದು ದೊಡೆಯುವು. ಅದು ಬೆಳೆ ಏನಾಗೋದು, ಚೆಂದ ಆತರಲ್ಲ, ಏನೋ ಒಂದು ಆಗೋದು, ಖರ್ಚು ಜಾಸ್ತಿ ಆಗೋದು, ಇಳುವರಿ ಜಾಸ್ತಿ ಬರ್ತಿರಲ್ಲ. ಆಮೇಲೆ ನಾವೇನು ಮಾಡುವು, ಮುಂಚೆಯ ಎರಡೂವರೆ ತಿಂಗಳಿಗೆ ಕೇಳುವು, ಬೇಗ ಇನ್ನೊಂದು ಬೆಳಿಗ್ಗೆ ಲೇಟ್ ಆಗುತ್ತೆ ಅಂತವ. ಅದೇನಾಗೋದು ಸನ್ನಿವೇಶ ಅಂದರೆ ಎರಡೂವರೆ ತಿಂಗಳಿಗೆ ಕೇಳೋದ್ರಿಂದವ ಸಿಪ್ಪೆ ಸುಳಿಯೋದು, ಕಪ್ಪಾಗೋದು, ಇಳುವರಿ ಕಡಿಮೆ ಆಗೋದು, ಇವೆಲ್ಲ ಆಗೋದು. ಈಗ ಇವ್ರು GAC ಸಂಸ್ಥೆಯವ್ರು ಬಂದಮೇಲೆ ಇವರೆಲ್ಲ ನಮಗೆ ಮಾಹಿತಿ ಕೊಟ್ಟರು, ಇವ ಥರ ಮಾಡ್ಬೇಕು, ಇವ ಥರ ಮಾಡ್ದವಾದ್ರೆ ರೈತರುಗಳಿಗೆ ಲಾಸ್ ಆಗುತ್ತೆ ಅಂತ. ಆಗ ಇವ್ರ ಮಾಹಿತಿ ತಿಳ್ಕೊಂಡು ಇವ್ರು ಹೇಳಿದ್ರು 3 ತಿಂಗಳಿಗೆ ಆಲೂಗಡ್ಡೆ ಕೇಳ್ಬೇಕು, ಆಳ್ವಾಗಿ ಉಳುಮೆ ಮಾಡ್ಬೇಕು. ಆಳ್ವಾಗಿ ಉಳುಮೆ ಮಾಡೋದ್ರಿಂದವ ಕೆಳಗೆ ನೆಲ ಲೂಜಿದ್ರೆ ಗೆಡ್ಡೆ ದಪ್ಪ ಆಗುತ್ತೆ, ಕೆಳಗ ನೆಲ ಗಟ್ಟಿ ಇದ್ರೆ ಗೆಡ್ಡೆ ದಪ್ಪ ಆಗಲ್ಲ, ಹಂಗಾಗಿ ಈ ತರ ಮಾಡಿ ಅಂತ ಹೇಳಿದ್ರು. ಓಕೆ, ಈಗ ಈ ವರ್ಷ ಎಷ್ಟು ಹಾಕಿದ್ರಿ ಆಲೂಗಡ್ಡೆ? 1 ಎಕರೆಗೆ ಹಾಕಿದ್ದೀನಿ. ಓಕೆ, ಈ ವರ್ಷ ಯಾವ ತಳಿ ಹಾಕಿದ್ರಿ? ಹಿಮಾಲಿನಿ ಹಾಕಿದ್ದೀನಿ. ಕುಫ್ರಿ ಹಿಮಾಲಿನಿ? ಕುಫ್ರಿ ಹಿಮಾಲಿನಿ. ಬೆಳೆ ಯಾವ ಹಂತದಲ್ಲಿದೆ ಈಗ? ಬೆಳೆ ಈಗ ನೇಗ್ಲೊಡೆಯ ಮಟ್ಟಿಗಿದೆ, 1 ತಿಂಗಳದು. ಈ ವರ್ಷ ಪರವಾಗಿಲ್ವಾ? ಚೆನ್ನಾಗಿದೆ, ಚೆನ್ನಾಗಿದೆ. ಓಕೆ, ಈಗ ಆಲೂಗಡ್ಡೆ ಕೊನೆ ಹಂತದಲ್ಲಿ ಏನು ಬಲಿಯಕ್ಕೆ ಶುರುವಾಗತ್ತಲ್ಲ, ಹೌದು, ಆವಾಗ ಯಾವ್ಯಾವ ರೀತಿಯ ವ್ಯವಸಾಯಕ ಕ್ರಮಗಳನ್ನು ಮಾಡ್ತೀರಿ, ಏನೇನು ಮಾಡ್ತೀರಿ ಹೇಳಿ. ನ್ಯೂಟ್ರೈಟ್ ಅಂತ ಬರುತ್ತೆ, ಲಘು ಪೋಷಕಾಂಶ ಅಂತ, ಅದ ಔಷಧಿ ಒಳಿಕೆ ಹಾಕೊಂಡು ಹೊಡಿತೀವಿ. ಮೊದಲನೇ ಸಲ M45 1 kg ಬೇವಿನ ಎಣ್ಣೆ ಹಾಕೊಂಡು ಹೊಡಿತೀವಿ. ಮೊದಲು ಉಳಿದ ಔಷಧಿ ಹೊಡೆಯುವು, ಆ ಔಷಧಿ ಅಂಗಡಿಯವರು ಉಳಿದ ಔಷಧಿ ಕೊಡೋರು, ಹುಳ ತಿಂತವೆ ಅಂತವ. ಆ ಔಷಧಿ ಹೊಡೆಯೋದ್ರಿಂದ ಏನಾಗುತ್ತೆ, ಜೇನುಗಳೆಲ್ಲವ ಅದ್ರ ಮೇಲಿದ್ದ ಕ್ರಿಮಿಗಳೆಲ್ಲ ಸತ್ವಾಗುತ್ತೆ. ಅದಕ್ಕೆ ಮಾಡ್ತೀವಿ, ಈಗ ಬೇವಿನಿಂಡಿ ಹೊಡಿತೀವಿ. ಬೇವಿನೆಣ್ಣೆ ಹೊಡೆಯೋದ್ರಿಂದ ಕ್ರಿಮಿಗಳು ಯಾವುದು ಬರಲ್ಲ ಅಲ್ಲಿಗೆ. M45 ರೋಗ ಬತ್ತೇ ಇಲ್ಲ ಅಂದ್ರೆ ಅದನ್ನೇ ಹೊಡಿತಾ ಇರ್ತೀವಿ. ಸ್ವಲ್ಪ ರೋಗ ಕಾಣಿಸ್ಕೊಂಡಾಗ ಮ್ಯಾಕ್ಸಿಮೇಟ್ ಹೊಡಿತೀವಿ. ಇನ್ನ ಸ್ವಲ್ಪ ರೋಗ ಜಾಸ್ತಿ ಆಯ್ತು ಅಂತ ಬಂದ್ರೆ ಅಕ್ರೋಬ್ಯಾಟು M45 ಅದ ಸ್ಪ್ರೇ ಮಾಡ್ತಾ ಹೋಗ್ತೀವಿ. ಆಗ ಅದು ಬೆಳೆ ಲೆವೆಲ್ ನಿಂತ್ಕೊಳ್ಳುತ್ತೆ. ಈಗ ಮಂಜುನಾಥ್ ಅವರ ಸುಸ್ಥಿರ ಆಲೂಗಡ್ಡೆ ಬೆಳೆ ಯೋಜನೆ ವತಿಯಿಂದ ಆಲೂಗಡ್ಡೆ ಬಲಿಯೋ ಸಂದರ್ಭದಲ್ಲಿ ಬೆಳೆ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅಂತ ನೀವು ಸಲಹೆ ಕೊಡ್ತೀರಿ, ನಿಮ್ಮ ವಿಚಾರ ಹೇಳಿ. ಹಾ ಸರ್, ಇದು ಬಹಳ ಮುಖ್ಯ. ಯಾಕೆ ಅಂತಂದ್ರೆ ಬಲಿಯೋ ಸ್ಟೇಜ್ ಅಲ್ಲಿ ನಾವು ಕ್ರಮಗಳನ್ನ ತಗೊಂಡ್ರೆ ಆಗಲ್ಲ. ನಾವು ಬೆಳೆ ನಿರ್ವಹಣೆ ಹೇಗ್ ಮಾಡ್ಬೇಕಪ್ಪ ಅಂತಂದ್ರೆ ಮೊದಲಿಂದನು ಕೂಡ ಪೋಷಕಾಂಶಗಳನ್ನ ಹಂತ ಹಂತವಾಗಿ ಕೊಡ್ಬೇಕಾಗತ್ತೆ. ಈಗ ನಾಗರಾಜ್ ಅವ್ರು ಹೇಳಿದಾಗೆ ಪೊಟ್ಯಾಶು ಮತ್ತೆ DAP ಸೆಟ್ರೇಟ್ ಅನ್ನ ಮೊದಲನೇ ನಾವು ಬೇಸಲ್ ಡೋಸ್ ಆಗಿ ಕೊಟ್ಟಾಗ 30-35 ದಿವಸದ ಹಂತದಲ್ಲಿ ಲಘು ಪೋಷಕಾಂಶಗಳನ್ನ ಕೊಡ್ಬೇಕಾಗತ್ತೆ. 45ನೇ ದಿವಸದ ಹಂತದಲ್ಲಿ ಮತ್ತೆ ನಾವು ಪೊಟ್ಯಾಶ್ ಇರೋಂತ ಪಾಲಿಯರ್ ಸ್ಪ್ರೇ ಅಂತ ಎಲೆ ಮೇಲೆ ಸ್ಪ್ರೇ ಮಾಡೋ ಅಂತಹ ಒಂದು ಪೋಷಕಾಂಶ ಇರುವಂತದ್ದು ಔಷಧಿನ ಸ್ಪ್ರೇ ಮಾಡಬೇಕಾಗತ್ತೆ. ಹಿಂಗೆ ಹಂತ ಹಂತವಾಗಿ ಮಾಡ್ತಾ ಬಂದಾಗ 2 ತಿಂಗಳ ಟೈಮಲ್ಲಿ OP-Fol ಅಂತ ಸಿಗುತ್ತೆ, 6-12-36 ಅಂತೇಳಿ. ಅದರಲ್ಲಿ ಮೆಚುರಿಟಿ ಹಂತದಲ್ಲಿ ಅದನ್ನ ಸ್ಪ್ರೇ ಮಾಡಬೇಕಾಗತ್ತೆ. ಈ ತರ ಮಾಡೋದ್ರಿಂದ ಮತ್ತೆ ಇನ್ನೊಂದೇನಂತಂದ್ರೆ 20 ದಿವಸಕ್ಕೆ ಒಂದ್ಸತಿ ಯೂರಿಯಾವನ್ನ ನಾವು ಕೊಡಬೇಕಾಗತ್ತೆ. 20 ದಿವಸಕ್ಕೊಂದ್ಸತಿ ಯೂರಿಯಾ ಕೊಡೋದ್ರಿಂದ ಮತ್ತೆ ಲಘು ಪೋಷಕಾಂಶಗಳನ್ನ ಕೊಡೋದ್ರಿಂದ ಮತ್ತೆ ದ್ವಿತೀಯ ಪೋಷಕಾಂಶಗಳನ್ನ ಸಮಗ್ರವಾಗಿ ಕೊಡೋದ್ರಿಂದ 3 ತಿಂಗಳವರೆಗೂ ಗಿಡ ಹಸಿರಾಗಿರುತ್ತೆ, ಯೌವನವಾಗಿರುತ್ತೆ. ಸೊ ಹಿಂಗಿದ್ದಾಗ ಟ್ಯೂಬರ್ ಫಾರ್ಮೇಷನ್ಗಾಗಲಿ ಬಲ್ಕಿಂಗ್ ಸ್ಟೇಜಲ್ಲಾಗಲಿ ಅದಕ್ಕೆ ಪುಷ್ಟಿ ಸಿಗುತ್ತೆ. 2 ತಿಂಗಳಲ್ಲಿ ನಾವು ಮೆಚುರಿಟಿ OP-Fol ಸ್ಪ್ರೇ ಮಾಡಿದಾಗ ಸಿಪ್ಪೆ ಬಲಿಯೋದು, ಮತ್ತೆ ಶೇಪ್ ಕರೆಕ್ಟಾಗಿ ಬರೋದು, ತೂಕ ಬರೋದು, ಒಳ್ಳೆ ಕ್ವಾಲಿಟಿ ಗೆಡ್ಡೆಗಳನ್ನ ಪಡೆಯೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಬೆಳೆ ನಿರ್ವಹಣೆಯನ್ನ ಪ್ರಾರಂಭದಿಂದ ಈ ರೀತಿ ಮಾಡ್ತಾ ಬಂದಾಗ 3 ತಿಂಗಳ ನಂತರದಲ್ಲಿ ಆಲೂಗಡ್ಡೆನ ಕಿತ್ತಾಗ ನಮಗೆ ಒಳ್ಳೆಯ ನಾವು ಗೆಡ್ಡೆಗಳನ್ನ ನಾವು ನಿರೀಕ್ಷೆ ಮಾಡ್ಬೋದು. ಸೊ ಹಿಂಗೆ ಮಾಡೋದ್ರಿಂದ 3 ತಿಂಗಳು ಅವಧಿಗಿಂತ ಮುಂಚೆ ಕಿತ್ತಾಗ ಏನೇನು ತೊಂದರೆ ಆಗುತ್ತೆ ಅಂತಂದರೆ, ಒಂದು ತೂಕ ಕಡಿಮೆ ಆಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ, ಮತ್ತು ಸಿಪ್ಪೆ ಸುಲಿಯುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಯಾಕೆಂದರೆ ಬಲ್ತಿರೋದಿಲ್ಲ, ಬಲಿಯೋ ಸ್ಟೇಜ್ಗಿನ್ನ ಮುಂಚೆನೆ ಕಿತ್ತಿರೋದ್ರಿಂದವ ಕ್ವಾಲಿಟಿ ಇರೋದಿಲ್ಲ. ಆಮೇಲೆ ಕಲರು ಡಲ್ ಆಗುತ್ತೆ, ಒಳ್ಳೆ ಕ್ವಾಲಿಟಿ ಟ್ಯೂಬರ್ ಇಲ್ಲದೆ ಇರೋದ್ರಿಂದ ಬೆಲೆ ಕಡಿಮೆ ಸಿಗುತ್ತೆ. ಆದ್ದರಿಂದ ರೈತರಿಗೆ ಆರ್ಥಿಕವಾಗಿ ತುಂಬ ನಷ್ಟ ಆಗುತ್ತೆ. ಸೊ ಆದ್ದರಿಂದ 3 ತಿಂಗಳು ಕಳೆದ ನಂತರದಲ್ಲಿ ಕಟಾವು ಮಾಡೋದ್ರಿಂದ ಬಲ್ಕಿಂಗ್ ಸ್ಟೇಜು ಅಲ್ಲಿ ಜಾಸ್ತಿ ಇರುತ್ತೆ. 2.5 ತಿಂಗಳ ನಂತರದಲ್ಲಿ ಒಂದು ದಿವಸಕ್ಕೆ 80-100 ಕೆಜಿ ದಿನಕ್ಕೆ 80-100 ಕೆಜಿ ಜಾಸ್ತಿ ಆಗುತ್ತೆ. ಸೊ 3 ತಿಂಗಳವರೆಗೂ ಹಿಂಗೆ ಜಾಸ್ತಿ ಆಗ್ತಾ ಆಗ್ತಾ ಬಂದಾಗ ಸಿಪ್ಪೆನೂ ಬಲಿಯುತ್ತೆ. 3 ತಿಂಗಳ ನಂತರದಲ್ಲಿ ಕಿತ್ತಾಗ ಒಳ್ಳೆ ಇಳುವರಿ ನಾವು ನಿರೀಕ್ಷೆ ಮಾಡಬಹುದು, ಜೊತೆಗೆ ಒಳ್ಳೆ ಬೆಲೆ ಸಿಗುತ್ತೆ. ತುಂಬಾ ದಿವಸ ಅದನ್ನ ಇಡಬಹುದು ಸ್ಟೋರೇಜ್ ಮಾಡಿ, ಒಳ್ಳೆ ರುಚಿನೂ ಇರುತ್ತೆ. ಮುಂಚೆ ಕಿತ್ತರೆ ಆಲೂಗಡ್ಡೆ ಟೇಸ್ಟ್ ಬರೋದಿಲ್ಲ, ಆ ಆಲೂಗಡ್ಡೆ ಸಂಪೂರ್ಣವಾದ ರುಚಿ ಸಿಗೋದಿಲ್ಲ. ಒಂದು ಇಂಪಾರ್ಟೆಂಟ್ ರೈತರಿಗೆ 3 ತಿಂಗಳು ಆದ್ಮೇಲೆ ಕೇಳೋದ್ರಿಂದ ಸರಳವಾಗಿ ತಿಳ್ಕೊಬೇಕು ಅಂತಂದ್ರೆ, ಇಳುವರಿ ಚೆನ್ನಾಗಿ ಬರುತ್ತೆ, ಬೆಲೆ ಚೆನ್ನಾಗಿ ಸಿಗುತ್ತೆ, ಒಳ್ಳೆ ದುಡ್ಡು ಸಿಗುತ್ತೆ. ಅಂದ್ರೆ ಈಗ ನಿರ್ವಹಣೆ ಅಂತಂದ್ರೆ, ಈಗ 1.5-2 ತಿಂಗಳಾದ್ಮೇಲೆ ಆಲೂಗಡ್ಡೆ ಬೆಳೆಯಲ್ಲಿ ಈಗ ತುಂಬಾ ಜನ ಬಂತಪ್ಪ ಇನ್ನೇನು ತೊಂದರೆ ಇಲ್ಲ ಅಂತಂದ್ಬಿಟ್ಟು ಅಷ್ಟೊಂದು ನಿಗಾ ಮಾಡಕ್ ಹೋಗಲ್ಲ. ಈಗ ಒಬ್ಬ ರೈತನಾಗಿ ಅನುಭವ ಇಟ್ಕೊಂಡಿರೋರು ನೀವು ನಾಗರಾಜ್ ಅವರೇ, ನೀವು ಹೇಳ್ತಾ ಹೋಗಿ ಯಾವ ರೀತಿ ನೋಡ್ಕೋಬೇಕು ಬೆಳೆನ. 2 ತಿಂಗಳಾದ್ಮೇಲೆ ಮತ್ತೆ 20 ದಿವಸ ಯೂರಿಯಾ ಹಾಕ್ಬೇಕು. ಒಂದ್ಸಲ 20 ದಿವಸ ಯೂರಿಯಾ ಹಾಕಿ ಔಷಧಿ ಅಕ್ರೋಬ್ಯಾಟು ಅವ ಟೈಮ್ ಸರಿ ಹೊಡಿತಾ ಹೋಗ್ಬೇಕು. ಹೊಡಿತಾ ಹೋಗಿ ಟೈಮಿಂಗ್ಸ್ ಏನು ಒಂದು ಬೇಗ ಕೇಳಬಾರ್ದು, 3 ತಿಂಗಳಾಗೋರ್ಗೆ ಬಿಡ್ಬೇಕದ. ಅದು 2 ತಿಂಗಳಾದ್ಮೇಲೆ ಅಲಗೆಡ್ಡೆ ದಪ್ಪ ತಾ ಹೋಗೋದು. ಅಲ್ಲ, ತುಂಬಾ ಜನಕ್ಕೆ 60-65 ದಿವಸಕ್ಕೆಲ್ಲ ಎಲೆ ಎಲ್ಲ ಹಣ್ಣಾಗತ್ತೆ, ಗಿಡ ಒಣಗೋದಕ್ಕೆ ಶುರುವಾಗುತ್ತೆ, 90 ದಿವಸದವರೆಗೆ ನಮ್ ಗಿಡನೇ ಇರಲ್ಲ ಅಂತ ಹೇಳ್ತಾರೆ. ನಿಮ್ಮ ಅನುಭವ ಹೇಗೆ? ಅದು ಅವರು ರೈತರು ತಿಳ್ಕೊಂಡ್ರೆ ತಪ್ಪು. ಅದು ಇದ ಕರೆಕ್ಟಾಗಿ ಔಷಧಿ ಹೊಡ್ಕೊಂಡು ಗೊಬ್ಬರ ಹಾಕೊಂಡು ಆರಂಭ ಮಾಡ್ಕೊಂಡು ಕರೆಕ್ಟ್ ಟೈಮಿಗೆ ಇಟ್ಕೊಂಡ್ರೆ ಅದನ್ನು 100 ದಿವಸ ಆಗೋರ್ಗೆ ಗಿಡ ಹಸರಾಗಿರುತ್ತೆ. ಅದಕ್ಕೆ ನೋಡಿ, ಇದು ಲಘು ಪೋಷಕಾಂಶ ಕೊಡ್ಬೇಕು ಔಷಧಿ ಒಳಗೆ ಸೇರಿಸ್ಕೊಂಡು. ಇದು ಕೊಡ್ಕೊಂಡ್ರೆ ಗಿಡ ಹಸರಾಗೇ ಇರುತ್ತೆ 100 ದಿವಸ ಆಗೋವರೆಗೆ. ಇದು ಕೊಡದೆ ಕಾಲಕ್ಕೆ ಏನ್ ಮಾಡುತ್ತೆ, ಬರೀ ಗೊಬ್ಬರ ಹಾಕಿದ್ರೆ ಆ ಟೈಮ್ ಬತ್ತದಂಗೆ 70 ದಿವಸಕ್ಕೆ ಗಿಡ ಒಣಗಿ ಹೋಗೋದು, ಕೆಂಪ್ಗಾಗೋದು, ಇವೆಲ್ಲ ಆಗುತ್ತೆ. ಇವೆಲ್ಲ ಮಾಡೋದ್ರಿಂದ 100 ದಿವಸ ಆದ್ರೂ ಹಸರಾಗಿರುತ್ತೆ. ಆಗ ಏನ್ ಮಾಡ್ಬೇಕು, ಒಂದ್ ವಾರ ರೀತಿ ಅನ್ನಂಗೆ ಗಿಡ ಕಟ್ ಮಾಡಿಬಿಟ್ಟು ಅದ ಒಂದ್ ವಾರ ಬಿಡ್ಬೇಕು. ಗಿಡ ಕಟ್ ಮಾಡಿದ್ಮೇಲೆ ಒಂದ್ ವಾರ ಭೂಮಿಲಿ ಬಿಡ್ಬೇಕು, ಆಗ ಅದು ಗೆಡ್ಡೆ ಕಟ್ಟಿ ಬರುತ್ತೆ. ಹೇಳಿ ಸರ್. ಈಗ ಗಿಡ ಕಟ್ ಮಾಡೋದು ಬೀಜೋತ್ಪಾದನೆಯಲ್ಲಿ ಅವರು ಈಗ ಏನ್ ಹೇಳ್ತಿದಾರೆ ಅಂತಂದ್ರೆ, ಪಂಜಾಬಿಂದ ಆಲೂಗಡ್ಡೆ ತರ್ತಾ ಇದ್ರು. ಈಗ ಸುಮಾರು 2 ವರ್ಷದಿಂದ ಟ್ರಾನ್ಸ್ಪೋರ್ಟೇಶನ್ಗೆ 60 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ. ಅಂದ್ರೆ ಡೀಸೆಲ್ಗೆ ಇವರು 1 ಕೆಜಿ ಹಿಮಾಲಿನಿ ಆಲೂಗಡ್ಡೆಗೆ ಪಂಜಾಬ್ ರೈತರಿಗೆ 22 ರೂಪಾಯಿ ಕೊಟ್ರೆ 5-6 ರೂಪಾಯಿ ಬರೀ ಡೀಸೆಲ್ ಕೊಡ್ತಾ ಇದಾರೆ ಟ್ರಾನ್ಸ್ಪೋರ್ಟೇಶನ್ಗೆ. 60 ಲಕ್ಷ ರೂಪಾಯಿ 2 ವರ್ಷದಲ್ಲಿ ಹೊಗೆ ಆಗೋಗ್ಬಿಟ್ಟಿದೆ. ಇನ್ನೊಂದು ಏನು ಮಾಡ್ಕೊಂಡಿದ್ರೆ, ಅದಕ್ಕೆ ಇವರು ARC ತಂತ್ರಜ್ಞಾನದಲ್ಲಿ, ಅಂಗಾಂಶ ಆಲೂಗಡ್ಡೆ ತಂತ್ರಜ್ಞಾನದಲ್ಲಿ ಸಸಿಗಳನ್ನ ತಯಾರು ಮಾಡ್ಕೊಂಡು ಇವರೇನೆ ಬೀಜೋತ್ಪಾದನೆ ಮಾಡ್ಕೊಳ್ತಾ ಇದ್ದಾರೆ. ಇವತ್ತು ರೈತ ಸ್ವಾವಲಂಬಿ ಅಂತೇಳಿ, ಸ್ವಾವಲಂಬಿ ಅಂತ ನಾವು ಕರಿತಾ ಇದೀವಿ. ಸ್ವಾವಲಂಬಿ ಯಾವಾಗ ಆಗ್ಬೇಕು ಅಂತಂದ್ರೆ, ಹಿಂದೆ ಎಲ್ಲ ಬೀಜಗಳನ್ನ ಏನೇನ್ ಬೆಳೀತಾ ಇದ್ದ ಅದೆಲ್ಲ ಮನೇಲಿರೋದು, ಪ್ರತಿಯೊಂದು ಬೀಜ ಬಿತ್ತನೆ ಏನ್ ಬೇಕಿರುತ್ತೆ ಎಲ್ಲ ಮನೇಲಿ ಇಟ್ಕೊಂಡಿರೋರು, ಕ್ವಾಲಿಟಿ ಇರೋದು. ಇವಾಗ ಏನಾಗಿದೆ, ಬೇರೆ ಕಡೆ ತರೋದೇ ಆಗಿದೆ. ರೈತನ ಕೈಯಿಂದ ಭೂಮಿಗೆ ಹೋಗ್ಬೇಕೇ ಹೊರತು 3ನೇ ಅಂಗಡಿಯಿಂದ ನಮ್ಮ ಹೊಲಕ್ಕೆ ಬರಬಾರ್ದು. ಸೊ ಹಂಗಾಗಿರೋದ್ರಿಂದ ಅವರು ಕನ್ಫ್ಯೂಸ್ ಆಗಿದ್ದಾರೆ, ರೈತರಿಗೆ ಗೊಂದಲದಲ್ಲಿದ್ದಾರೆ. ಅಲ್ಲ, ಈಗ ನೀವು ಅವರು ಬೆಳೆ ಕಟ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇದ್ರಿ, ಈಗ ಮಾಡಬಾರ್ದು ಅದನ್ನ, ಅಥವಾ ಉತ್ಪಾದನೆಯಲ್ಲಿ ಮಾಡ್ಬೇಕಾಗತ್ತೆ. ಯಾಕೆ ಅಂತಂದ್ರೆ, 70 ದಿವಸಕ್ಕೆ ಗಿಡನ ಕಟ್ ಮಾಡೋದ್ರಿಂದ ಎಪಿಡ್ಸ್ ಅಂತೇಳಿ ಏನುಗಳು ಬರುತ್ತೆ, ಆ ಎಪಿಡ್ಸ್ಗಳು ಕೂತ್ಕೊಳ್ಳೋದಿಕ್ಕೆ ಜಾಗ ಸಿಗುತ್ತೆ ಎಲೆ ಇದ್ರೆ. ಅದು ಕೂತ್ಕೊಳ್ಳೋದ್ರಿಂದ ರಸ ಏರಿ ಮತ್ತೊಂದಕ್ಕೆ ಹೋಗಿ, ಮತ್ತೊಂದ್ ಗಿಡಕ್ಕೆ ಹೋಗಿ ಹೋಗಿ ಅದೇನಾಗುತ್ತೆ, ವೈರಸ್ ಅನ್ನ ಟ್ರಾನ್ಸ್ಫರ್ ಮಾಡುತ್ತೆ. ಹೀಗಾಗೋದ್ರಿಂದ ಆ ಗೆಡ್ಡನ ಬಿತ್ತನೆ ಮಾಡೋದ್ರಿಂದ ಬೆಳೆ ಚೆನ್ನಾಗಿ ಬರೋದಿಲ್ಲ, ರೋಗ ಮತ್ತೆ ವೈರಸ್ ಜಾಸ್ತಿ ಇರೋದ್ರಿಂದ ಇಳುವರಿ ಬರದೇ ಇಲ್ಲ ಅದು. ಸೊ ಆ ತೊಂದರೆ ಆಗಬಾರ್ದು ಅಂತೇಳಿ 65-70 ದಿವಸದಲ್ಲಿ ಪಂಜಾಬಲ್ಲಿ ಏನ್ ಮಾಡ್ತಾರೆ, ಬೀಜೋತ್ಪಾದನೆಯಲ್ಲಿ ಕಾಂಡನ ಕಟ್ ಮಾಡಿಬಿಡ್ತಾರೆ. ಅಂದ್ರೆ ನಾಗರಾಜ್ ಅವರು ಹೇಳ್ತಿರೋದು 90 ದಿವಸ ಆದ್ಮೇಲೆ, 90-100 ದಿವಸ ಆದ್ಮೇಲೆ ಗಿಡ ಎಲ್ಲ ಕತ್ತರಿಸ್ಬಿಟ್ಟು 10 ದಿವಸ ಬಿಟ್ಟು ಆಲೂಗಡ್ಡೆ ತೂಕ ಬರಲಿ ಅಂತ ಬಿಡ್ತೀವಿ ಅಂತ ಹೇಳ್ತಾರೆ. ಹಾಗೂ ಮಾಡಬಾರ್ದ? ಹಾಗೆ ಮಾಡಾಗಿಲ್ಲ. ಓಕೆ. ಸೊ ನಮಗೆ ಗೆಡ್ಡೆಗಳು ದಪ್ಪ ಆಗ್ಬೇಕು ಅಂತಂದ್ರೆ ಎಲೆಗಳು ಕಾಂಡಗಳು ಇರಲೇಬೇಕು. ಇರಲೇಬೇಕು. ಓಕೆ, ನೋಡಿ ನಾಗರಾಜ್ ಅವರೇ, ಹಂಗ್ ಮಾಡಂಗಿಲ್ವಂತೆ. ನಮಗೊಬ್ರು ಔಷಧಿ ಕಂಪನಿಯವ್ರು ಮೊದ್ಲು ನಮ್ಗೆ ಹೇಳಿದ್ರು, ಗಿಡ ಕಟ್ ಮಾಡಿ ಬಿಡೋದ್ರಿಂದ ಸಿಪ್ಪೆ ಬಲಿಯುತ್ತೆ, ಬರೀ ಸಿಪ್ಪಿದ್ದಂಗೆ ನೇಗಿಲು ಹೊಡೆದ್ರೆ ಸಿಪ್ಪೆ ಸುಲುತ್ತೆ, ಗಿಡ ಕಟ್ ಮಾಡಿ 4-5 ದಿವಸ ಭೂಮಿಯಲ್ಲಿ ಬಿಟ್ಟು ಕಿತ್ತರೆ ಸಿಪ್ಪೆ ಬಿಡಲ್ಲ ಅಂತ ಹೇಳಿದ್ರು. ಅದ ಅಂದ್ರೆ ಇವರು ಹಿಂದಿನ ಪದ್ಧತಿಗಳನ್ನ ಹೇಳ್ತಾ ಇದ್ರು. ಅಂದ್ರೆ ನಾವು ವೈಜ್ಞಾನಿಕವಾಗಿ ನಾವು ಹೇಳ್ತಾ ಇದ್ವಿ ಇವರಿಗೆ ಅಂತಂದ್ರೆ, ಬೀಜೋತ್ಪಾದನೆಯಲ್ಲಿ ಮಾತ್ರ ಕಾಂಡನ ಕಟ್ ಮಾಡಬೇಕು. ಸೊ ಇದು ವೈರಸ್ ಅನ್ನ ತಡೆಗಟ್ಟೋದಕ್ಕೆ ಇದಾಯ್ತು. ಸಿಪ್ಪೆ ಬಲಿಯೋದ್ರ ಬಗ್ಗೆ ಹೇಳಿ. ಸಿಪ್ಪೆ ಬಲಿಯೋದು ಗಿಡ ಇರಲೇಬೇಕಾಗತ್ತೆ ಸರ್. ಯಾಕೆ ಅಂತಂದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡಿಬೇಕು, ನಡೆದಾಗ ಅದು ಕೆಳಗಡೆ ಆಲೂಗಡ್ಡೆ ದಪ್ಪ ಆಗಿ ಸಿಪ್ಪೆ ಬಲಿಯೋದಕ್ಕೆ ಅನುಕೂಲ ಆಗತ್ತೆ. ಪೋಷಕಾಂಶಗಳನ್ನ ಕೊಟ್ಟಿರೋದ್ರಿಂದ ಅದು ಪ್ರಕ್ರಿಯೆಗೆ ಆಗ್ಬೇಕು ಅಂತಂದ್ರೆ ಗಿಡ ಇರಲೇಬೇಕಾಗತ್ತೆ. ಈಗ ಗಿಡ ಇರಬೇಕು ಅಂತ ಹೇಳ್ತಾರೆ ಮಂಜುನಾಥ್ ಅವರು. ಈಗ ನಿಮ್ಮ ಪ್ರಯೋಗದ ಬಗ್ಗೆ ಹೇಳಿ ನಾಗರಾಜ್ ಅವರೇ. ಈಗ ನೀವು ಮುಂಚೆ ಎಲ್ಲ 60-70 ದಿವಸಕ್ಕೆಲ್ಲ ಆಲೂಗಡ್ಡೆ ಕಟಾವು ಮಾಡ್ತಾ ಇದ್ರಿ, ಈಗ 90-100 ದಿವಸದವರೆಗೆ ಬೆಳೆ ಇಟ್ಕೋತೀನಿ ಅಂತ ಹೇಳ್ತಿದ್ದೀರಿ. ಇಳುವರಿನಲ್ಲಾಗಲಿ ಗಡ್ಡೆ ಗುಣಮಟ್ಟದಲ್ಲಾಗಲಿ ಏನು ಬದಲಾವಣೆ ಕಂಡಿದ್ದೀರಿ? ನಾನು ಒಂದ್ಸಲ ಗದ್ದೆ ಹಾಕಿದ್ದೆ, ಜೋತೆ ಒಂದು ಹಿಮಾಲಯನ 2 ತರದ 20 ಕುಂಟಿಗೆ ಹಾಕಿದ್ದೆ. 20 ಕುಂಟಿಗೆ ಹಾಕಿದಾಗ ಏನ್ ಮಾಡಿದೆ, ಜೋತೆ 2 ತಿಂಗಳಿಗೆ ರೋಗ ಸ್ವಲ್ಪ ಬಂದಂಗೆ ಕಾಣ್ತು. ಅದ 2 ತಿಂಗಳಿಗೆ ಕಿತ್ತು ಮಾರಿಬಿಟ್ಟೆ, ಚೆಂದಾಗಿ ಬಂದತ್ತು. ಅದ 3 ಚೀಲ ಹಾಕಿದ್ದೆ, 20 ಚೀಲ ಆಯ್ತದು. ಈ ಪಕ್ಕದಲ್ಲಿ ಹಿಮಾಲಯನೇ ಹಾಕಿದ್ದೆ, ಇದ 105 ದಿವಸ ಬಿಟ್ಟೆ. ಇದು ಹಸಿರುಗಿತ್ತು, ಔಷಧಿ ಹೊಡ್ಕೊಂಡು ಇಟ್ಕೊಂಡು 105 ದಿವಸ ಇತ್ತು. ಇದ 3 ಚೀಲಕ್ಕೆ ಬಿಟ್ಕೊಂಡಿದ್ದು, ಈ 3 ಚೀಲ ಇದು 70 ಚೀಲ ಆಯ್ತು 3 ಚೀಲಕ್ಕೆ. ಆಗ ನನಗ್ ಗೊತ್ತಾಯ್ತು, ಬೇಗ ಕೇಳೋದ್ರಿಂದ ಗೆಡ್ಡೆ ದಪ್ಪ ಆಗಲ್ಲ, ಸಿಪ್ಪೆ ಬಲಿಯಲ್ಲ, ಇಳುವರಿ ಕಡಿಮೆ ಆಗುತ್ತೆ, ಇದು ದಿವಸ ಆಗ್ಲೇಬೇಕು. ಫ್ರೀ ಹಿಮಾಲಯನಿಗೆ ಹೆಂಗ್ ಔಷಧಿ ಹೊಡ್ಕೊಂಡು ಇಟ್ಕೊಂಡಿದ್ರೆ ಜ್ಯೋತಿನೂ ಹಂಗೆ ಇಟ್ಕೋಬಹುದಿತ್ತಲ್ಲ. ಇಟ್ಕೋಬಹುದು, ಅದಕ್ಕೂ ಇದಕ್ಕೂ ವ್ಯತ್ಯಾಸ ಐತೆ, ಇದು ತಡೆಯಕಲ್ಲ. ಇದು ಜ್ಯೋತಿ ಹಿಮಾಲಯನಿಗೆ ಅಷ್ಟು ತಾಳ್ಮೆ ತಡೆಯಲ್ಲ, ಸ್ವಲ್ಪ ಬೇಗ ಹೋಗ್ಬಿಡುತ್ತೆ. ಇದು ಎಷ್ಟು ಇಳುವರಿ ಜಾಸ್ತಿ ಆಯ್ತು ನಿಮ್ಗೆ 90 ದಿವಸ 100 ದಿವಸ ಇಟ್ಕೊಂಡಿದ್ದಕ್ಕೆ? 50 ಕ್ವಿಂಟಲ್ ಆಗ ಅಂತದ್ 70 ಕ್ವಿಂಟಲ್ ಆಗುತ್ತೆ. 20 ಕ್ವಿಂಟಲ್ ಜಾಸ್ತಿ ಆಯ್ತು, 20 ಕ್ವಿಂಟಲ್ ಜಾಸ್ತಿ ಆಗುತ್ತೆ. ಅದ ನಾವು ಜನಗಳು ಏನ್ ತಿಳ್ಕೊಂಡಿದೀವಿ ಅಂದ್ರೆ, 2-3 ತಿಂಗಳು ಆತದಂಗೆ ಗಿಡ ಹಣ್ಣಾಗಿ ಬಿಡುತ್ತಲ್ವಾ, ಇನ್ನೇನು ಇದ್ರ ಟೈಮ್ ಬಂತು ಅಂತ ಕಿತ್ತಾಗಕ್ ಶುರು ಮಾಡ್ತೀವಿ. ಅದಕ್ಕೆ ಕೀಳ್ಬಾರ್ದದ, ಹಸಿರಾಗ ಗಿಡ ವ್ಯವಸ್ಥೆ ಮಾಡಿ ಉಳಿಸ್ಕೊಂಡು 3 ತಿಂಗಳಾಗೋರ್ಗೆ ಉಳಿಸ್ಕೊಳಕ್ ಪ್ರಯತ್ನ ಮಾಡ್ಬೇಕು ಅಲಗೆಡ್ಡೆ. ಹಾಗಾದ್ರೆ ಇಳುವರಿ ಆಗುತ್ತೆ. ಮುಂಚೆ ಕಿತ್ತರಿಂದ ಏನು ಸಮಸ್ಯೆ, ಸಿಪ್ಪೆ ಬಿಟ್ಬಿಡುತ್ತೆ, ಆ ಸಿಪ್ಪೆ ಬಿಟ್ಟದ್ದು ಕಪ್ಪಗಾಗುತ್ತೆ, ಮಾರ್ಕೆಟ್ಗೆ ಮಾರಕ್ ಆಗಲ್ಲ, ಅದ ಅದಕ್ಕೆ ಬೆಲೆನೆ ಸಿಗಲ್ಲ. 3 ತಿಂಗಳು ಬಲಿಸಿ ಕಿತ್ಬಿಟ್ರೆ ಅದು ಒಳ್ಳೆ ಶೇಪಿಂಗ್, ಒಳ್ಳೆ ಕಲರ್ ಇರುತ್ತೆ, ಒಳ್ಳೆ ತೂಕ ಬರುತ್ತೆ, ಮಾರಾಟ ಚೆನ್ನಾಗತ್ತೆ ಅದು. ಈಗ ಮಂಜುನಾಥ್ ಅವರೇ, ನೀವು ಹೇಳಿ, ಆಲೂಗಡ್ಡೆ ಬಲಿಯೋ ಸಂದರ್ಭದಲ್ಲಿ ಬೆಳೆ ನಿರ್ವಹಣೆ ತಾಂತ್ರಿಕತೆ ಅಂದ್ರೆ ಏನೇನ್ ಮಾಡ್ಬೇಕು? ಅದು ಈಗಾಗಲೇ ಹೇಳಿದಂಗೆ, ಮೆಚುರಿಟಿ ಸ್ಟೇಜ್ ಅಲ್ಲಿ 2 ತಿಂಗಳಿಗೆ ಕಂಪಲ್ಸರಿ ನಾವು 6-12-36 ಅಂತೇಳಿ ಪಾಲಿಯರ್ ಸ್ಪ್ರೇದು ಸಿಗುತ್ತೆ. ಸೊ ಆ ಪೋಷಕಾಂಶ ಮತ್ತೆ ಪೊಟ್ಯಾಶ್ ಹೆಚ್ಚಾಗಿರುವಂತದ್ದು ಎಲೆ ಮೇಲೆ ಸ್ಪ್ರೇ ಮಾಡೋದು ಸಿಗುತ್ತೆ, 5-15-45 ಅಂತೇಳಿ. ಅದ್ರ ನಿರ್ವಹಣೆ ಚೆನ್ನಾಗಿ ಮಾಡಿದ್ರೆ ಪೊಟ್ಯಾಶ್ ಅನ್ನು ಯಥೇಚ್ಛವಾಗಿ ಕೊಡೋದ್ರಿಂದ ಸಿಪ್ಪೆ ಬಲಿಯೋದ್ರಲ್ಲಿ ಮತ್ತೆ ಕಲರ್ ಬರೋದ್ರಲ್ಲಿ ಶೇಪ್ ಬರೋದ್ರಲ್ಲಿ ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಹಾಗಾಗಿ 2 ತಿಂಗಳು ಅವಧಿನಲ್ಲಿ ಓಪಿಫಾಲ್ ಅನ್ನ ಕಂಪಲ್ಸರಿ ಸ್ಪ್ರೇ ಮಾಡಬೇಕು. ಮತ್ತೆ ಹಂತ ಹಂತವಾಗಿ 20-20 ದಿವಸಗಳಲ್ಲಿ 20 ದಿವಸಕ್ಕೊಂದ್ಸತಿ ಯೂರಿಯಾವನ್ನ ಕೊಡೋದ್ರಿಂದ ಗಿಡ ಹಸಿರಾಗಿರೋದ್ರಿಂದ ಗೆಡ್ಡೆಗಳು ಬಲಿಯೋದಕ್ಕೆ ಅದಕ್ಕೆ ಒಳ್ಳೆ ಪೋಷಕಾಂಶಗಳು ಸಿಕ್ಕೋದಕ್ಕೆ ಸಹಾಯ ಆಗುತ್ತೆ. ಸೊ ಇದನ್ನ ಕಂಪಲ್ಸರಿ ನಾವು ಮಾಡಲೇಬೇಕಾಗತ್ತೆ. ಇದ್ರ ಹೊರತಾಗಿ ಬರೀ ಪೋಷಕಾಂಶ ಕೊಟ್ಟರೆ ಸಾಲದು, ಗಿಡ 3 ತಿಂಗಳವರೆಗೂ ನಿಲ್ಬೇಕಾದ್ರೆ ರೋಗ ನಿರ್ವಹಣೆ ಬಹಳ ಮುಖ್ಯ ಆಗುತ್ತೆ. ಈಗ ಅವ್ರು ಹೇಳಿದ್ರು ಅಕ್ರೋಬ್ಯಾಟು, ಮ್ಯಾಕ್ಸಿಮ್ಯಾಟು, M45 ಯಾವ ಹಂತದಲ್ಲಿ ಹೊಡಿಬೇಕು, ಆ ಹಂತದಲ್ಲೇ ಹೊಡಿಬೇಕು. ಅಂದ್ರೆ 3 ಹಂತ ಇದೆ ಅದರಲ್ಲಿ, ರೋಗ ಬರೋದಕ್ಕಿಂತ ಮುಂಚೆ, ರೋಗ ಬಂದಾಗ, ಮತ್ತೆ ರೋಗ ಬಂದಾದ್ಮೇಲೆ ತೀವ್ರತೆ ಹೆಚ್ಚಾದಾಗ ಯಾವ ಔಷಧಿನ ಹೊಡಿಬೇಕು ಅನ್ನೋದು ಬುದ್ಧಿವಂತಿಕೆ ರೈತರಿಗೆ ಬರಬೇಕು. ರೋಗ ಬರೋದಕ್ಕಿಂತ ಮುಂಚೆ ಬರೀ ಮ್ಯಾಂಕೋಜಬ್ಬನ್ ಸ್ಪ್ರೇ ಮಾಡಿದ್ರೆ ನಡೆಯುತ್ತೆ. ರೋಗ ಏನಾದ್ರು ಕಾಣಿಸ್ಕೊಳ್ತು ಅಂತಂದ್ರೆ ಮ್ಯಾಕ್ಸಿಮೆಟ್ ಅನ್ನ ಸ್ಪ್ರೇ ಮಾಡಬೇಕಾಗತ್ತೆ. ಈಗ ಪಕ್ಕದಲ್ಲಿ ಕೆಲವರು ಸ್ಪ್ರೇ ಮಾಡದೇನೆ ಅಲ್ಲಿ ರೋಗ ಜಾಸ್ತಿ ಆಗಿ ಅದು ಇಲ್ಲಿ ನಮಗೂ ಜಾಸ್ತಿ ಆದಾಗ ತೀವ್ರತರವಾಗಿ ಹೋದಾಗ ಅಕ್ರೋಬ್ಯಾಟ್ ಮತ್ತೆ M45 ಸಿಂಪರಣೆ ಮಾಡಿದಾಗ ನಾವು ಗಿಡನ ಇನ್ನೂ ಸ್ವಲ್ಪ ಉಳಿಸ್ಕೋಬಹುದು. ಹಂಗಾಗಿ ರೋಗ ನಿರ್ವಹಣೆ ಮತ್ತೆ ಪೋಷಕಾಂಶ ಇವೆರಡನ್ನು ಸಮತೋಲನವಾಗಿ ನಾವು ನಿರ್ವಹಣೆ ಮಾಡಿದಾಗ ಗಡ್ಡೆಗಳು ಉತ್ತಮ ರೀತಿಯಲ್ಲಿ ಬಲಿಯೋದಕ್ಕೆ ತುಂಬಾ ಸಹಕಾರಿ ಆಗುತ್ತೆ. ಸರ್, ಕಟಾವು ಹೇಗೆ ಮಾಡ್ತೀರಿ ನಾಗರಾಜ್ ಅವರ? ನೇಗಿಲು ಹೊಡಿತೀವಿ, ನೇಗಿಲು ಹೊಡೆದು ಆಯ್ಸಿ ಆಯ್ಸ್ ಗುಡ್ಡ ಹಾಕ್ತಿವಿ ಅಷ್ಟೇ. ಬಹಳ ಸುಲಭವಾಗಿ ಹೇಳ್ಬಿಟ್ರಿ. ಹೌದು, ಈಗೆಲ್ಲ ಕಟಾವು ಮಾಡಕ್ಕೂ ಯಂತ್ರಗಳು ಬಂದಿದಾವ. ಯಂತ್ರಗಳು ಮಾಡಿಸ್ಬೋದು, ದೊಡ್ಡ ಜಮೀನ ಆಗ್ಬೇಕು ಯಂತ್ರಗಳು ಮಾಡ್ಸಕ್ಕೆ. ಯಂತ್ರಗಳು ಟೈಮಿಗೆ ಸರಿ ಸಿಗಲ್ಲ, ಸ್ವಲ್ಪ ತ್ಯಾವ ಇರುತ್ತೆ. ಪಕ್ಕದ ಜಮೀನಿಗೆ ಇಳಿಯಕ್ಕೆ ಈ ಮಿಷಿನ್ಗಳಿಗೆ ಜಾಗ, ಅವ್ರ ಜಮೀನಿಗೆ ತಿರ್ಗಕ್ಕಾಗಲ್ವಲ್ಲ. ದೊಡ್ಡ ಜಮೀನಾರು ಯಂತ್ರಗಳು ಮಾಡಿಸ್ತೀವಿ. ಸಣ್ಣ ಭೂಮಿಯವರು ಎತ್ತಲ್ಲಿ ನೇಗಿಲು ಕೀಳಬೇಕಾಗಿ ಬರುತ್ತೆ. ಅಲ್ರಪ್ಪ, ಈಗ ನೀವು ಮುಂಚೆ ಬೇರೆ ತರ ಬೆಳೀತಾ ಇದ್ರಿ, ಈಗೇನೋ ಬಹಳ ಸುಧಾರಿತ ವಿಧಾನದಲ್ಲಿ ಆಲೂಗಡ್ಡೆ ಬೆಳೀತಾ ಇದ್ದೀರಿ. ಅಂದ್ರೆ ಅಲ್ಲಿ ಯಾವ ಕಟಾವ್ ಮಾಡ್ತಿದ್ದಕ್ಕೂ ಈ ಕಟಾವ್ ಮಾಡ್ತಿದ್ದಕ್ಕೂ ಏನಾದ್ರು ವ್ಯತ್ಯಾಸ ಇದೆ ಅಂತ? ಆ ಕಟಾವ್ಗೆ ಈ ಕಟಾವ್ಗೆ ವ್ಯತ್ಯಾಸ ಇದೆ. ಅದೇ ಆಗ ಹೇಳಿದ್ನಲ್ಲ, ಆಗ ನಾವು 70 ದಿವಸ ಕೇಳುವು ಇನ್ನೇನ್ ಗಿಡ ಒಣಗುತ್ತೆ ಅಂತವ. ಈಗ ಏನ್ ಮಾಡ್ತೀವಿ, ಇವ್ರು ಬಂದ್ ಹೇಳಿದ್ಮೇಲೆ ಈಗ 3 ತಿಂಗಳು ಬಿಡ್ತೀವಿ. ಆಯ್ತು, ಇವ್ರು ಹೇಳ್ದಂಗೆ ಇವ್ರು ಬಂದು ಸಲಹೆ ಕೊಡ್ತಾರೆ. ಇವರು ಔಷಧಿ ಆಗ್ಬೋದು, ಗೊಬ್ಬರ ಆಗ್ಬೋದು, ಈ ಟೈಮ್ ಇದನ್ನೇ ಹೊಡಿಬೇಕು ಅಂತವ. ಅದ್ ಮಾಡೋದ್ರಿಂದ ಗಿಡ ಬಾಳಿಕೆ ಬರುತ್ತೆ, ಹಂಗಾಗಿ ಆದಾಯ ಸಿಗ್ತೈತೆ. ಈಗ ನೀವು 100 ದಿವಸ ಗಿಡ ಹಸರಾಗಿರುತ್ತೆ, ಈಗ ಯಾವಾಗ ಕಟಾವು ಅಂತ ತೀರ್ಮಾನ ಮಾಡ್ತೀರಿ ನೀವು? ಇಂಥ ದಿವಸ ಕಟಾವ್ ಮಾಡ್ಬೇಕು ಅಂತ ಮಾರ್ಕೆಟ್ ರೇಟ್ ನೋಡ್ಕೊಂಡು ಮಾಡ್ತೀರೋ ಅಥವಾ ಬೆಳೆ ಅವಧಿ ನೋಡ್ಕೊಂಡು ಮಾಡ್ತೀರಿ? ಈಗ ಹಂಗ್ ಮಾಡಂಗಲ್ಲ, ಬೆಳೆ ಅವಧಿನ ಮಾಡ್ಕೊಂಡು ನೋಡ್ಕೊಂಡು ಮಾಡ್ತೀವಿ. ಮಳೆ ಹೋದ ಒಂದ್ಸಲ 4 ದಿವಸ ತೇವ ಆಗುತ್ತೆ, ಸ್ವಲ್ಪ ಬರ ಆಗುತ್ತೆ, ಅವಧಿ ನೋಡ್ಕೊಂಡು ಕಟಾವ್ ಮಾಡಕ್ ಶುರು ಮಾಡ್ತೀವಿ. ಆಯ್ತು, ಮಾರ್ಕೆಟ್ ನೋಡ್ಕೊಂಡು ಮಾಡಕ್ ಆಗಲ್ಲ. ಕಟಾವ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ನೇಗಿಲು ಹೊಡಿತೀರಾ? ಹೌದು. ಗಡ್ಡೆ ಮೇಲ್ ಬರುತ್ತೆ, ಆರಿಸ್ತೀರಾ? ಹೌದು. ಅದನ್ನ ಹೇಗೆ ಶೇಖರಣೆ ಮಾಡ್ಕೋತೀರಿ? ಅದ ತೆಗ್ದು ಅಲ್ಲೇ ಒತ್ತು ಹೊಲ್ದೊಡಿಕೊಂತ ಗುಡ್ಡ ಹಾಕ್ತಿವಿ. ಆ ಗುಡ್ಡ ಹಾಕ್ತಾಗ ಅಲ್ಲಿಗೆ ವ್ಯಾಪಾರಗಾರರು ಬರ್ತಾರೆ, ಅಲ್ಲೇ ಇಷ್ಟು ವ್ಯಾಪಾರ ಅಂತ ಮಾಡ್ಕೊಂಡು ಕೊಡ್ತೀವಿ, ತುಂಬಿಕೊಂಡು ತಗೊಂಡು ಹೋಯ್ತಾರೆ. ಎಷ್ಟು ದಿವಸ ಇಟ್ಕೋತೀರ ಗಡ್ಡೆನ? ಇಡಕ್ಕಾಗಲ್ವಾ, ತಕ್ಷಣ ಮಾರ್ಬಿಡ್ಬೇಕಾ? ಟೈಮು 3 ತಿಂಗಳು ತುಂಬಿದ್ರೆ 20 ದಿವಸ ತಿಂಗಳು ಭೂಮಿಲೇ ಇಡ್ಬೋದು. ಭೂಮಿಲೇ ಇಡ್ಬೋದು, ಗುಡ್ಡ ಹಾಕಿರ್ತೀವಲ್ವಾ ಅಲ್ಲೇ ಇರುತ್ತೆ ಗುಡ್ಡ ಹಾಕಿದ್ರೆ. 70-75 ದಿವಸ ಕಿತ್ತರೆ 4 ದಿವಸಕ್ಕೂ ಇರಲ್ಲ ಅದು. ಸಿಪ್ಪೆ ಬಿಟ್ಟಿರುತ್ತೆ ಕೇಳುವಾಗ, ಆ ಸಿಪ್ಪೆ ಬಿಟ್ಟದ್ದು ಕರ್ಗಾಗಿ ಎಲ್ಲ ಕಂಡಾಮ್ ಬರುತ್ತೆ, ವೇಸ್ಟೇಜ್ ಆಗುತ್ತೆ, ಅದ್ ಇಡಕ್ ಆಗಲ್ಲ. ಅದ್ 2 ದಿವಸಕ್ಕೆ ಮಾತ್ರ ಮಾರ್ಬೇಕು. 3 ತಿಂಗಳಿಗೆ ಕಿತ್ತರೆ 1 ತಿಂಗಳವರೆಗೆ ಇಡ್ಬೋದು. ಅಲಗೆಡ್ಡೆ ಈಗ 7-8 ವರ್ಷದಿಂದ ಅಲಗೆಡ್ಡೆ ಬೆಳಿತೀನಿ ನಾನು. ಯಾವತ್ತು 3 ತಿಂಗಳು 2 ತಿಂಗಳು ಕಿತ್ತುದ್ದ ರಾಶಿಲಿ ಇಡ್ತೀನಿ. 2-3 ತಿಂಗಳು ಇಟ್ಟು 2 ತಿಂಗಳ ಮೇಲೆ ಮಾರ್ತೀನಿ. ಅಲ್ಲಿವರೆಗೆ ನಂದು ಒಂದ್ ಚೂರು ಅಲಗೆಡ್ಡೆ ಕಿತ್ತುದ್ದೇಶ ಹೆಂಗಿರುತ್ತೆ ಹಂಗೇ ಇರುತ್ತೆ ನಂದು. ಯಾವತ್ತು ಅಷ್ಟು ಇದ್ರಲ್ಲಿ ಮಾಡಿ ರಾಶಿ ಹೇಗೆ ಮಾಡಿರ್ತೀರಿ? ಆ ಹೊಲ್ದೊಳಿಕಂತ ದುಂಡು ಸುರಿತೀವಿ, ನತ್ತಿ ದುಂಡು ಬರಂಗೆ. ಅಲಗೆಡ್ಡೆ ಸೊಪ್ಪು ಮುಚ್ಚದಾರ ಮುತ್ತೀವಿ, ಇಲ್ಲ ಅಂದ್ರೆ ನೆಲ್ಲು ತಗೋಬತ್ತೀವಿ. ನೆಲ್ಲು ಮುಚ್ಚಿಬಿಟ್ಟು ಬರೀ ಉಲ್ಬಿಡ್ತೀವಿ, ಮಳೆ ಬಂದಾಗ ಟಾರ್ಪಲ್ ಹಾಕಂಗೆ ನೆಲ್ಲು ಮುಚ್ಚಿಟ್ಕೇತೀವಿ. ಹೇಳಿ ಮಂಜುನಾಥ್, ಯಾವ ರೀತಿ ಕಟಾವ್ ಮಾಡ್ಬೇಕು ಆಲೂಗಡ್ಡೆನ? ಸರ್, ನಾವು ಲಾಸ್ಟ್ ಟೈಮ್ ಒಂದು ಹಾರ್ವೆಸ್ಟರ್ ತಗೊಂಬಂದಿದ್ವಿ. ಸೊ ಪಂಜಾಬ್ ಅಲ್ಲಿ ಯಾವ ತರ ಸಿಂಗಲ್ ರೋ ಹಾರ್ವೆಸ್ಟ್ ಮತ್ತೆ ಡಬಲ್ ರೋ ಹಾರ್ವೆಸ್ಟ್ ಮಾಡಿದ್ವಿ. ಅದು ಇಲ್ಲಿ ಏನಾಯ್ತು ಅಂತಂದ್ರೆ, ಇಲ್ಲಿನ ಮಣ್ಣು ಸ್ವಲ್ಪ ಗಂಟು ಗಂಟಿರುತ್ತೆ ಮತ್ತೆ ಗಟ್ಟಿ ಇರೋದ್ರಿಂದ ಮರಳು ತರ ಸಿಮೆಂಟ್ ತರ ಉಡಿ ಉಡಿ ಮಣ್ಣಿದ್ರೆ ಅದು ಚೆನ್ನಾಗಿ ವರ್ಕ್ ಆಗುತ್ತೆ. ಇಲ್ಲಿ ಏನ್ ತೊಂದರೆ ಆಯ್ತು ಅಂತಂದ್ರೆ, ಕೀಳುವಾಗ ಸಾಲುಗಳು ನೀಟಿರ್ಲಿಲ್ಲ. ಸೊ ಹಂಗಾಗಿ ಅಳತೆ ವ್ಯತ್ಯಾಸ ಆಯ್ತು ಆ ಮಿಷಿನ್ಗೂ ಇವರು ಪ್ಲಾಂಟಿಂಗ್ ಮಾಡಿದ ಅಳತೆ ವ್ಯತ್ಯಾಸ ಆಗೋದ್ರಿಂದ. ಹಾರ್ವೆಸ್ಟ್ ಮಾಡುವಾಗ ಕೆಲವೊಂದು ಪ್ಲಾಟ್ಗಳಲ್ಲಿ ನಾವು ಒಂದೊಂದು ಸಾಲನ್ನು ನಾವು ಪ್ರಾಯೋಗಿಕವಾಗಿ ಮಾಡಿದ್ವಿ. ಸೊ ಅಲ್ಲಿ ಕೆಲವು ಗಿಡ 2 ಪೀಸ್ ಆಗೋದು ಆಲೂಗಡ್ಡೆ. ಸೊ ಈ ಥರ ಸಮಸ್ಯೆ ಆದಾಗ ಆಲೂಗಡ್ಡೆ ಸಾಲ್ ಮೇಲೇನೆ ಅದು ಹೋಗ್ತಾ ಇತ್ತು. ಆಮೇಲೆ ಇಲ್ಲಿ ಮಣ್ಣು ಚೆನ್ನಾಗಿ ಅದು ಬಿಡಿ ಬಿಡಿ ಆಗ್ತಾ ಇರಲಿಲ್ಲ. ಸೊ ಹಂಗಾಗಿ ಯಂತ್ರದಿಂದ ಕಟಾವ್ ಮಾಡುವಂಥದ್ದು ನಿಲ್ಲಿಸಿದ್ವಿ. ಎತ್ತಲೆ ತುಂಬಾ ಚೆನ್ನಾಗಿ ಕಟಾವ್ ಮಾಡ್ತಾರೆ ಇಲ್ಲಿ ಹಾಸನ ಭಾಗದ ರೈತರು. ಎತ್ತಲೆ ಕಟಾವ್ ಮಾಡಿ ಅದು ಕೋಳಿ ಮೊಟ್ಟೆನ ಯಾವ ತರ ಕೇರ್ ಮಾಡ್ತಾರೆ ಆ ತರ ಆರಿಸ್ತಾರೆ ಆಲೂಗಡ್ಡೆನ. ಆರಿಸ್ಬಿಟ್ಟು ನೆರಳಲ್ಲಿ ಮರದ ನೆರಳಲ್ಲಿ ಹಾಕ್ಬಿಟ್ಟು ಕೆಳಗಡೆ ಎಲ್ಲ ನೆಲ ಎಲ್ಲ ಸಮ ಮಾಡ್ಕೊಂಡು ನೀರೆಲ್ಲ ಹೋಗ್ದಂಗೆ ದಿಬ್ಬದಲ್ಲಿ. ಆ ಗಡ್ಡೆ ಏನು ಶೇಖರಣೆ ಮಾಡ್ತಾರಲ್ಲ ಅದ್ರ ಮೇಲೆ ಸಿಪ್ಪೆ ಮುಚ್ಚಬಾರದು ಅಂತ ಹೇಳ್ತಾರೆ ಅಲ್ವಾ ಸಾಮಾನ್ಯವಾಗಿ? ಹೌದೌದು, ಅಂದ್ರೆ ಆಲೂಗಡ್ಡೆ ಬೆಳೆದಿರೋಂತ ಗಿಡನ ಮುಚ್ಚಬಾರದು. ಯಾಕೆ ಅಂತಂದ್ರೆ ರೋಗ ಇರೋದ್ರಿಂದ ಅದನ್ನ ಮುಚ್ಚಬಾರದು. ಹೇಳ್ದಂಗೆ ಮಾಡಬಾರ್ದು ಅದನ್ನ, ಸಿಪ್ಪೆ ಮುಚ್ಚಬಾರದು, ನೆಲವಲ್ಲಿ ಮುಚ್ಚಿದ್ರೆ ಒಳ್ಳೇದು. ಈಗ ನಾವು ಮುಚ್ಚದ್ ಬಿಟ್ಟು 5 ವರ್ಷ ಆಯ್ತು ಇವ್ರು ಬಂದ್ಮೇಲೆ, ಅಲ್ಲಿಂದ ಇಲ್ಲಿವರೆಗೆ ಮೊದ್ಲಿಂದ ಬರೀ ಅಲಗಡ್ಡೆ ಸೊಪ್ಪನೆ ಮುಚ್ಚಿದ್ದು ರೈತರುಗಳು ಆ ಹೊಲಗಳಿಂದ ಬಾಚ್ಕೊಂಡು. ಈಗ ಇವ್ರು ಬಂದ್ ಹೇಳಿದ್ಮೇಲೆ ನೆಲವಲ್ಲಿ ತಾಂಡೆ ನೆಲವಲ್ಲಿ ಮುತ್ತೀವಿ, ಅಲಗಡ್ಡೆ ಸೊಪ್ಪು ಹಾಕಲ್ಲ. ಶೇಖರಣೆ ಮಾಡ್ಬೇಕಾದ್ರೆ ಏನಾದ್ರು ಎಚ್ಚರಿಕೆ ವಹಿಸ್ಬೇಕು? ಹಾ ಸರ್, ಎಚ್ಚರಿಕೆ ಅಂತಂದ್ರೆ ಬಿಸಿಲು ಬೀಳದಂತ ಜಾಗದಲ್ಲಿ, ದಿಬ್ಬ ಇರುವಂತ ಜಾಗದಲ್ಲಿ, ಮಳೆ ಬಂದ್ರು ಕೂಡ ನೀರು ಕೆಳಗಡೆ ಹರಿದು ಹೋಗುವಂತ ಜಾಗದಲ್ಲಿ ಮಾಡ್ಬೇಕಾಗತ್ತೆ. ಮತ್ತೆ ಇವ್ರು ಹೇಳ್ದಂಗೆ ನೆಲ್ಲುಲ್ಲು ಅಥವಾ ಬೇರೆ ಏನಾದ್ರೂ ಹುಲ್ಲಿದ್ರೆ ಸಪ್ಪೆ ಆಗ್ಬೋದು, ಅಥವಾ ಇವರು ಸೆಣಬು ಚೆಲ್ಕೊಂಡಿರ್ತಾರೆ ಬೇರೆ. ಈಗ ಆಲೂಗಡ್ಡೆ ಇರುವಂತ ಪ್ಲಾಟ್ ಅಲ್ಲಿ ಪಕ್ಕದ ಪ್ಲಾಟ್ ಅಲ್ಲಿ ಸೆಣಬಿಂದು ಗಿಡ ಇರುತ್ತೆ, ಅದನ್ನ ಬೇಕಾದ್ರೆ ಕಟ್ ಮಾಡ್ಕೊಂಡು ಮುಚ್ಚಿದ್ರು ಕೂಡ ತುಂಬಾ ಚೆನ್ನಾಗಿ ಕೂಲ್ ಆಗಿರುತ್ತೆ. ಹಸಿದು ಮುಚ್ಚಬಹುದು? ಹಸಿದು ಮುಚ್ಚಬಹುದು, ಹಸಿದು ಮುಚ್ಚಬಹುದು, ಒಣಗಿದ್ದು ಮುಚ್ಚಬಹುದು, ಕೂಲ್ ಆಗಿರುತ್ತೆ. ಒಂದೇನಾಗುತ್ತೆ ಇಲ್ಲಿ ಸಮಸ್ಯೆ ಏನಂತಂದ್ರೆ, ಕಿತ್ತ ತಕ್ಷಣ ಯಾರಾದ್ರೂ ಬಂದು ವ್ಯಾಪಾರ ಮಾಡ್ಕೊಂಡು ತಗೊಂಡು ಹೋಗೋದ್ರಿಂದ ಜಾಸ್ತಿ ಗಮನ ಹರಿಸಲ್ಲ ಆದ್ರೆ, ಯಾಕೆಂದ್ರೆ ಇಟ್ಕೊಳ್ಳಕ್ಕೆ ಅವಕಾಶ ಇರೋದಿಲ್ಲ, ಜಾಗನೂ ಇರೋದಿಲ್ಲ. ಹಂಗಾಗಿ ಹಂಗೇನಾದ್ರು ಇಟ್ಕೋತೀವಿ ಅಂತಂದ್ರೆ ಚಿಕ್ಕ ಚಿಕ್ಕದ ಗೋಲಿನ ಇಟ್ಕೊಂಡು ನೆಕ್ಸ್ಟ್ ಟೈಮ್ ಬಿತ್ತನೆಗೆ ಮಾಡ್ಕೊಳ್ಳೋದಕ್ಕೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಸ್ಟೋರ್ ಮಾಡ್ತಾರೆ. ಅದು ಒಳ್ಳೆ ಬಿತ್ತನೆನ ತಂದಿದ್ದನ್ನ ಮಾತ್ರ. ಈಗ ಜನರೇಷನ್ 5ನೇ ಜನರೇಷನ್ ತರ್ತಾರೆ ಹಿಮಾಲಿನ, ಕೆಲವರು ಇಟ್ಕೊಂಡು ಹಾಕಿದ್ದಾರೆ, ಆ ರೀತಿ ಮಾಡ್ಕೊಳ್ತಾರೆ. ಆಲೂಗಡ್ಡೆ ಬೆಳೆಗಾರರಿಗೆ ನಿಮ್ಮ ಏನಾದರೂ ಸಲಹೆ ಇದ್ರೆ ಹೇಳಿ ಮಂಜುನಾಥ್ ಅವರೇ. ನನ್ನ ಸಲಹೆ ಏನಂತಂದ್ರೆ, ಭೂಮಿಯ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೋಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ, ನಾನು ಹೇಳೋದು ರೈತರಿಗೆ ಹಸಿರೆಲೆ ಗೊಬ್ಬರದಲ್ಲಿ ಬಹಳ ಕಡಿಮೆ ರೇಟಲ್ಲಿ ನೀವು ಜಾಸ್ತಿ ಗೊಬ್ಬರ ಮಾಡ್ಕೋಬಹುದು. ಈಗ ತಡವ ಮಾಡಿರೋ ಅಡವ ಮಾಡಿದೆ ಅಂತಾರಲ್ಲ ಹಂಗೆ, ಈಗ 5 ಟ್ರ್ಯಾಕ್ಟ್ರಿ ಗೊಬ್ಬರ ಹೊಡಬೇಕು ಅಂತಂದ್ರೆ 5x5 25,000 ಆಗುತ್ತೆ. ಬರೀ 12-15 kg ಸೆಣಬಿನ ಬೀಜ ತಗೊಂಡ್ರೆ 1,000 rupees ಆಗುತ್ತೆ. ಅದು ಇದು ಬೇಸಾಯದ ಖರ್ಚು ಎಲ್ಲ ಸೇರಿ 1,500 ಅಂತ ಅನ್ಕೊಂಡ್ರು, ಬೇಡ ನೀವು 10,000 ಅಂತ ಅನ್ಕೊಂಡ್ರೆ 10-16 tons 1 acre ಗೊಬ್ಬರ ಸಿಗುತ್ತೆ ಸೆಣಬಿನ ಬೀಜ ಚೆಲ್ಲೋದ್ರಿಂದ. ಸೊ ಹಿಂಗಾಗಿ ಮಣ್ಣಿನ ಆರೋಗ್ಯ ಮತ್ತೆ ಪೋಷಕಾಂಶ ನಿರ್ವಹಣೆಯಲ್ಲಿ ಬುದ್ಧಿವಂತಿಕೆಯಿಂದ ನಿರ್ವಹಣೆ ಮಾಡಬೇಕು. ಪೋಷಕಾಂಶ ಮತ್ತೆ ರೋಗದಲ್ಲಿ ಬಹಳ ಚಾಣಾಕ್ಷತನವನ್ನು ತೋರಿಸಬೇಕು ರೈತರು. ಈಗ ಯಾವ ಹಂತದಲ್ಲಿ ಯಾವ ಸಿಂಪರಣೆ ಮಾಡಬೇಕು ಅನ್ನೋದನ್ನ ಕಲ್ತ್ಕೋಬೇಕು. ನಿಮ್ಗೆ ಏನಾದ್ರು ಸಂದೇಹ ಇದ್ರೆ ನನ್ನ ನಂಬರ್ ತಗೊಂಡು ಫೋನ್ ಮಾಡಬಹುದು. ಯಾರೇ ಯಾವುದೇ ಹಳ್ಳಿಯಿಂದ ಫೋನ್ ಮಾಡಿದ್ರು ಕೂಡ ನಾವು ಸಲಹೆ ಕೊಡೋದಕ್ಕೆ ನಿಸ್ವಾರ್ಥವಾಗಿ ಸಿದ್ಧವಾಗಿದ್ದೀವಿ. ಏನು ನಿಮ್ಮ ನಂಬರ್ ಹೇಳ್ಬಿಡಿ. 9742131225. ಇನ್ನೊಮ್ಮೆ 9742131225. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9742131225. ತಮ್ದು ನಾಗರಾಜ್ ಅವರೇ? 9972216470. ಇನ್ನೂ ಒಂದ್ಸರಿ. 9972216470. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9972216470. ಒಳ್ಳೇದು ನಾಗರಾಜ್ ಅವರೇ ಹಾಗೂ ಮಂಜುನಾಥ್ ಅವರೇ, ಇದುವರೆಗೂ ಕೂಡ ತಾವು ಆಲೂಗೆಡ್ಡೆ ಕಟಾವು ಮತ್ತು ಕಟಾವಿನ ಸಂದರ್ಭದಲ್ಲಿ ಅದರ ನಿರ್ವಹಣೆ ಈ ಬಗ್ಗೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರೆ ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಆಲೂಗೆಡ್ಡೆ ಬಲಿಯುವ ಸಂದರ್ಭದಲ್ಲಿ ಬೆಳೆ ನಿರ್ವಹಣೆ ಈ ಕುರಿತಂತಹ ಸಂವಾದವನ್ನ ಕೇಳಿದಿರಿ. ಇದರಲ್ಲಿ ಭಾಗವಹಿಸಿದ್ದವರು ಹಾಸನದ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆಯ ತಾಂತ್ರಿಕ ಸಲಹೆಗಾರರಾದ ಎಸ್ಎಂ ಮಂಜುನಾಥ್ ಹಾಗೂ ಹಾಸನ ತಾಲೂಕು ಹೊನ್ನಾವರ ಗ್ರಾಮದ ಕೃಷಿಕ ನಾಗರಾಜ್. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಆಲೂಗೆಡ್ಡೆ ಕಟಾವು ಹಾಗೂ ಮಾರಾಟ ಈ ಕುರಿತಂತೆ ಸಂವಾದವನ್ನ ಆಲಿಸಬಹುದು. ಭಾಗವಹಿಸುತ್ತಾರೆ ಹಾಸನದ ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆಯ ತಾಂತ್ರಿಕ ಸಲಹೆಗಾರರಾದ ಎಚ್ಆರ್ ಮಲ್ಲೇಶ್ ಹಾಗೂ ಹಾಸನ ತಾಲೂಕು ಮುತ್ತತ್ತಿ ಗ್ರಾಮದ ಕೃಷಿಕ ಪ್ರಭಾಕರ್. ಇಲ್ಲಿಗೆ ಇಂದಿನ ಚಿನ್ನದ ಗೆಂಡೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಮತ್ತೆ ಮುಂದಿನ ಚಿನ್ನದ ಗೆಂಡೆ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಸಾವಯವದಲ್ಲಿ ಕೃಷಿಯ ಮಾಡಲು ಮಣ್ಣಿಗೂ ನಮಗೂ ಆರೋಗ್ಯ. ಇದುವರೆಗೂ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ ಚಿನ್ನದ ಗೆಂಡೆ ಕೇಳಿದಿರಿ. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಗ್ರೀನ್ ಇನ್ನೋವೇಶನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ ಹಾಸನ. ಗ್ರೀನ್ ಇನ್ನೋವೇಶನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ ಹಾಸನ. ಆಲೂಗೆಡ್ಡೆ ರೈತರಿಗೆ ಸೂಕ್ತ ಸಮಗ್ರ ಮತ್ತು ವೈಜ್ಞಾನಿಕ ತಂತ್ರಜ್ಞಾನಗಳ ಬಗ್ಗೆ ನಿರಂತರ ಪ್ರಾಯೋಗಿಕ ತರಬೇತಿ ಮತ್ತು ಸಹಕಾರ. ಆಲೂಗೆಡ್ಡೆ ಬೆಳೆಗೆ ಸಂಬಂಧಿಸಿದ ಎಲ್ಲಾ ಪಾಲುದಾರರ ಸಮನ್ವಯತೆ ಮೂಲಕ ಆಲೂಗೆಡ್ಡೆ ಬೆಳೆಗಾರರ ಇಳುವರಿ ಮತ್ತು ಆದಾಯ ಹೆಚ್ಚಿಸುವುದು. ಮಹಿಳೆ ಮತ್ತು ಯುವಕರ ಸಕ್ರಿಯ ಭಾಗವಹಿಸುವಿಕೆ ಮೂಲಕ ಸಮಗ್ರ ಅಭಿವೃದ್ಧಿ. ರೈತ ಅಧ್ಯಯನ ಗುಂಪುಗಳ ಮೂಲಕ ಆಲೂಗೆಡ್ಡೆ ರೈತರ ಸಂಘಟನೆ ಮತ್ತು ಸಬಲೀಕರಣ. ರೈತರಿಂದ ರೈತರಿಗಾಗಿ, ರೈತರ ಸ್ವಾವಲಂಬನೆಗಾಗಿ ರೈತ ಉತ್ಪಾದಕ ಕಂಪನಿಗಳ ರಚನೆ. ರೈತ ಉತ್ಪಾದಕ ಕಂಪನಿಗಳ ಮೂಲಕ ಗುಣಮಟ್ಟದ ಬಿತ್ತನೆ ಗೆಡ್ಡೆ, ಇತರೆ ಬೆಳೆಗಳ ಬಿತ್ತನೆ ಬೀಜ, ಗೊಬ್ಬರ, ಔಷಧಿಗಳನ್ನು ಸೂಕ್ತ ಸಮಯದಲ್ಲಿ ಹಳ್ಳಿಗಳಿಗೆ ನೇರವಾಗಿ ಸರಬರಾಜು. ಗ್ರೀನ್ ಇನ್ನೋವೇಶನ್ ಸೆಂಟರ್, ಸುಸ್ಥಿರ ಆಲೂಗೆಡ್ಡೆ ಬೆಳೆ ಯೋಜನೆ ಹಾಸನ. ಬೆಳೆದ ಆಹಾರವೇ ಔಷಧವು, ಬೆಳೆದ ಆಹಾರವೇ ಔಷಧವು. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಹೊಯ್ ಅನ್ನ ಬೆಳೆಯೋ ಈ ಮಣ್ಣು, ಅನುಜರ ಪಾಲಿನ ನಿಜ ಹೊನ್ನು. ಸಂಕಲನ ಗೋರಾ ರವಿಶಂಕರ್. ಜಗಕ್ಕೆ ನಿಜ ತಂದೆ ತಾಯಿ ಪೋಷಕನು, ಅನ್ನ ನೀಡುವ. ಇದು ಹಾಸನ ಆಕಾಶವಾಣಿಯ ಹೆಮ್ಮೆಯ ಕಾಣಿಕೆ. ಅನ್ನ ಬೆಳೆಯೋ ಈ ಮಣ್ಣು, ಮನುಜರ ಪಾಲಿನ ನಿಜ ಹೊನ್ನು. ತುತ್ತು